ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ನೇಗಿಲೆ ಮಿಡಿತದಲ್ಲಿ ಬೇಸಿಗೆ ಕಾಲದಲ್ಲಿ ಹೈನು ರಾಸುಗಳಿಗೆ ನೀರಿನ ಮಹತ್ವ ಕುರಿತು ದಾವಣಗೆರೆಯ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಷಯ ತಜ್ಞರಾದ ಡಾ ಜಿಕೆ ಜಯದೇವಪ್ಪ ಅವರು ಮಾಹಿತಿ ನೀಡಲಿದ್ದಾರೆ. ಬಳಿಕ ಹಣ್ಣುಗಳ ಬಳಕೆಯ ಸರಿಯಾದ ಕ್ರಮಗಳ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ನಾಗರಾಜ ಕುಸುಗೂರು ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ತದನಂತರ ಅಡಿಕೆ ಕೃಷಿ ಹಾಗೂ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮಲ್ಲಾಪುರ ಗ್ರಾಮದ ಕೃಷಿಕ ಎನ್ ನಾರಪ್ಪ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಚಿತ್ರದುರ್ಗದ ಬಸಪ್ಪ ಆಸ್ಪತ್ರೆಯಲ್ಲಿ ಇದೀಗ 24 ಗಂಟೆಗಳ ಕಾಲ ತುರ್ತು ವೈದ್ಯಕೀಯ ಚಿಕಿತ್ಸೆ ಅಲ್ಲದೆ ಆರೋಗ್ಯ ಸಮಸ್ಯೆಗಳಾದ ಹೃದಯ ವೈಫಲ್ಯ, ಅಸ್ತಮ, ಮಧುಮೇಹ, ಹೊಟ್ಟೆ ನೋವು, ಸಾಮಾನ್ಯ ಜ್ವರ ಸೇರಿದಂತೆ ಮೂತ್ರಪಿಂಡ ಮತ್ತು ಕೀಲು ಮೂಳೆ ಸಮಸ್ಯೆಗಳಿಗೆ ನುರಿತ ವೈದ್ಯರಿಂದ ಚಿಕಿತ್ಸೆ ದೊರೆಯುತ್ತಿದೆ. ಹೆರಿಗೆ, ಸಿಜೇರಿಯನ್ ಹೆರಿಗೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಸೇರಿದಂತೆ ಎಲ್ಲಾ ರೀತಿಯ ಸ್ತ್ರೀ ರೋಗಗಳಿಗೆ ತಜ್ಞ ವೈದ್ಯರಿಂದ ಚಿಕಿತ್ಸೆ, ಫಿಸಿಯೋಥೆರಪಿ, ಸ್ಕ್ಯಾನಿಂಗ್, ಡೇ ಕೇರ್ ಜೊತೆಗೆ ಕೈಗೆಟಕುವ ದರದಲ್ಲಿ ವಿವಿಧ ವರ್ಗಗಳ ವಾರ್ಡ್ಗಳು ಲಭ್ಯವಿರುತ್ತದೆ. ಬಸಪ್ಪ ಆಸ್ಪತ್ರೆಯಲ್ಲಿ ಎಲ್ಲಾ ಕಂಪನಿಗಳ ಆರೋಗ್ಯ ವಿಮೆಗಳ ಜೊತೆಗೆ ಜ್ಯೋತಿ ಸಂಜೀವಿನಿ, ಯಶಸ್ವಿನಿ ಮತ್ತು ಆಯುಷ್ಮಾನ್ ಭಾರತ್ ಯೋಜನೆಯಡಿ ಚಿಕಿತ್ಸೆ ಲಭ್ಯವಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 8548874444 ಮತ್ತೊಂದು ಮೊಬೈಲ್ ಸಂಖ್ಯೆ 8548894444. ಬಸಪ್ಪ ಹಾಸ್ಪಿಟಲ್, ಕೇರಿಂಗ್ ಲೈವ್ಸ್. ಇದೀಗ ಕೇಳೋಣ ಕಾರ್ಯಕ್ರಮ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಜಿಕೆ ಜಯದೇವಪ್ಪ, ಪಶು ವಿಷಯ ತಜ್ಞರು, ICR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ, ದಾವಣಗೆರೆ. ನಾನು ಇಂದು ನಮ್ಮ ರೈತ ಬಾಂಧವರಿಗೆ ಬೇಸಿಗೆಯಲ್ಲಿ ಹೈನು ರಾಸುಗಳಿಗೆ ನೀರಿನ ಮಹತ್ವದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಬೇಕು ಅಂತ ಇಷ್ಟಪಡ್ತಾ ಇದ್ದೇನೆ. ತಮಗೆಲ್ಲ ಗೊತ್ತಿರುವ ಹಾಗೆ ರೈತ ಬಾಂಧವರೇ, ಈ ನೀರು ಇದು ಒಂದು ಪೋಷಕಾಂಶ. ಈಗ ಸಾಧಾರಣವಾಗಿ ಈಗ ಪ್ರತಿಯೊಬ್ಬರು ಸಹ ಇದನ್ನ ಒಂದು ಪೋಷಕಾಂಶ ಅಂತ ತಿಳ್ಕೊಂಡಿಲ್ಲ ಇದುವರೆಗೂ. ಯಾಕೆಂತಂದ್ರೆ ಇದರ ಮಹತ್ವ ಉತ್ಪಾದನೆಯಲ್ಲಿ ತುಂಬಾ ಅಗಾಧವಾಗಿದೆ. ಈ ನೀರು, ಇದರ ಬಗ್ಗೆ ನಾವು ಅದರ ಕೆಲಸಗಳು ಏನು ಅಂತ ನಮ್ಮ ದೇಹದಲ್ಲಿ ತಿಳ್ಕೊಬೇಕಾಗಿದೆ. ಯಾವುದೇ ಒಂದು ಜಾನುವಾರುಗಳಲ್ಲಿ ಆಗ್ಲಿ, ಮನುಷ್ಯರಲ್ಲಾಗ್ಲಿ, ನೀರು ಏನೇನ್ ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡ್ರೆ ನಮಗೆ ಅದನ್ನ ಕರೆಕ್ಟ್ ಸಮಯದಲ್ಲಿ ಒದಗಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನೀರು ನಮಗೆ ಏನೇನಕ್ಕೆ ನಮ್ಮ ಶರೀರದಲ್ಲಿ ಬೇಕಾಗಿದೆ ಅಂತಂದ್ರೆ, ಹೈನು ರಾಸುಗಳಲ್ಲಾಗ್ಲಿ, ಮನುಷ್ಯರಲ್ಲಾಗ್ಲಿ, ಒಂದು ದೇಹದಲ್ಲಿ ಇರ್ತಕ್ಕಂಥ ಆಹಾರವನ್ನ ಪಚನ ಮಾಡಬೇಕು ಅಂತಂದ್ರೆ ನೀರಿನ ಅವಶ್ಯಕತೆ ತುಂಬಾ ಇದೆ. ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಕಶ್ಮಲಗಳನ್ನ, ಅಂದ್ರೆ ವೇಸ್ಟ್ ಪದಾರ್ಥಗಳು ಅಂತ ಏನ್ ಹೇಳ್ತೀವಿ, ಅದನ್ನೆಲ್ಲ ದೇಹದಿಂದ ಹೊರಗಡೆ ಹಾಕ್ಬೇಕು ಅಂತಂದ್ರೆ ನೀರು ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ನೀರು ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಸಿಗೆ ಕಾಲದಲ್ಲಿ ನಮ್ಮ ದೇಹದ ಉಷ್ಣಾಂಶವನ್ನು ನಿಯಂತ್ರಣ ಮಾಡೋದಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಅಲ್ಲದೆ ಈ ನೀರು ಯಾವುದೇ ಒಂದು ಪಶು ಆಹಾರವನ್ನು ತಿಂದಾಗ ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪೋಷಕಾಂಶಗಳನ್ನು ಸಾಗಿಸಬೇಕು ಅಂತಂದರೆ ನೀರು ತುಂಬ ಮಹತ್ವದ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ನಾವು ರಾಸುಗಳಿಗೆ ನಮಗೆ ಇಷ್ಟ ಬಂದಾಗ ನೀರು ಕೊಡೋದು ತುಂಬ ತಪ್ಪು. ಅವು ರಾಸುಗಳು ಯಾವಾಗ ಅವು ಇಷ್ಟಪಡ್ತವೆ ಆ ಟೈಮ್ನಲ್ಲಿ ನಾವು ನೀರು ಕೊಡೋದು ತುಂಬ ಸೂಕ್ತವಾದ ವಿಚಾರ. ಯಾಕೆಂತಂದರೆ ಈಗ ಒಣಮೇವು ಸಾಕಷ್ಟು ಒಣಮೇವನ್ನು ಬೇಸಿಗೆ ಕಾಲದಲ್ಲಿ ರಾಸುಗಳು ತಿಂದಿರುತ್ತೆ. ಆದರೆ ಅದು ಸರಿಯಾದ ಸಮಯದಲ್ಲಿ ನಾವು ನೀರನ್ನು ಒದಗಿಸದೇ ಹೋದಲ್ಲಿ ಅದು ಜೀರ್ಣಕ್ರಿಯೆಯಲ್ಲಿ ತುಂಬ ವ್ಯತ್ಯಯಗಳನ್ನು ಉಂಟು ಮಾಡುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ಉತ್ಪಾದನೆಯಲ್ಲೂ ಸಹ ಕುಂಠಿತ ಆಗೋಕ್ಕೆ ಚಾನ್ಸಸ್ ಇದೆ. ಈಗ ಒಂದು ರಾಸುಗೆ ಯಾವ ರೀತಿ ನಾವು ನೀರನ್ನು ಕೊಡಬೇಕು ಅಂತ ಒಂದು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ಹೇಳೋದಾದರೆ ಯಾವುದೇ ಒಂದು ರಾಸು ಅದು ಎಷ್ಟು ತೂಕ ಇರುತ್ತೋ ಆ ತೂಕದ 10%. ಉದಾಹರಣೆಗೆ ಒಂದು ರಾಸು 100 kg ಇದೆ ಅಂತಂದರೆ 10 liter, 10% ಅಂದರೆ 10. ಹಾಗೆ 400 kg ತೂಕ ಇರತಕ್ಕಂಥ ರಾಸುಗೆ 10% ಅಂದರೆ 40 liter ನೀರನ್ನು ನಾವು ಅದರ ನಿರ್ವಹಣೆಗೆ ಕೊಡಬೇಕಾಗುತ್ತೆ. ಅದರ ಜೊತೆಗೆ ಸಪೋಸ್ ಈಗ ಒಂದು ರಾಸು ಈಗ 10 liter ಹಾಲು ಕರೀತಾ ಇದೆ ಅಂತಂದರೆ ಅದು ಹೆಚ್ಚಿನದಾಗಿ ಪ್ರತಿ 1 liter ಹಾಲಿಗೆ 4-5 liter ಅಂದರೆ 1 liter ಹಾಲು ಉತ್ಪತ್ತಿ ಮಾಡ್ತಾ ಇದೆ ಅಂದರೆ 4 liter ನೀರಿನ ಅವಶ್ಯಕತೆ ಇರುತ್ತೆ ಅಂತ. 10 liter ಮಾಡ್ತಾ ಇದೆ ಅಂತಂದ್ರೆ 40 liter ನೀರನ್ನ ನಾವು ಉತ್ಪಾದನೆಗೆ ಕೊಡಬೇಕಾಗುತ್ತೆ. ಒಟ್ಟಾರೆಯಾಗಿ ಒಂದು ರಾಸುವಿಗೆ ಪ್ರತಿ ದಿವಸ ದೇಹದ ತೂಕಕ್ಕೆ ಮತ್ತು ಆ ಉತ್ಪಾದನೆಗೆ ಎರಡೂ ಸೇರಿ 75-80 liter ನೀರಿನ ಅವಶ್ಯಕತೆ ಇರುತ್ತೆ. ಅದರಲ್ಲೂ ಮುಖ್ಯವಾಗಿ ಶುದ್ಧವಾದ ನೀರು ಅಂತ ನಾವು ಹೇಳ್ತೀವಿ. ಯಾಕೆ ಅಂತಂದ್ರೆ ಈಗ ಎಲ್ಲೋ ಚರಂಡಿನಲ್ಲಿ ನೀರು ಕುಡಿತು ಅಲ್ಲಿ ರೋಗಾಣುಗಳಿರ್ತವೆ. ಹಾಗಾಗಿ ನಾವು ಹೈನು ರಾಸುನಲ್ಲಿ ಅದರ ಆರೋಗ್ಯವನ್ನು ಸಹ ನಾವು ಕಾಪಾಡಬೇಕಾಗಿರೋದ್ರಿಂದ ಶುದ್ಧವಾದ ನೀರನ್ನು ನಾವು ಕೊಡಲಿಕ್ಕೆ ವ್ಯವಸ್ಥೆ ಮಾಡಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಸರಿಯಾದ ಸಮಯಕ್ಕೆ, ಈಗ ನಮಗೇನೋ ಕಾರ್ಯಕ್ರಮ ಇದೆ ಅಂತ ಅಲ್ಲೋದೆ ಇಲ್ಲೋದೆ ಅಂತ ಹೇಳಿದೆ ಬಂದಾಗ ನೀರು ಕುಡಿಸೋದು ಅಥವಾ ಇನ್ನೊಂದೇನೋ ಮಾಡೋದು ಅದು ತಪ್ಪು ತಿಳುವಳಿಕೆ. ಅದು ಯಾವಾಗ ಬೇಕೋ ಆವಾಗ ಕುಡಿಯೋಕ್ಕೆ ನಾವು ವ್ಯವಸ್ಥೆ ಮಾಡಬೇಕಾಗುತ್ತೆ. ಅದು ಯಾವಾಗ ಇಷ್ಟಪಡುತ್ತವಾಗ. ಇತ್ತೀಚಿನ ದಿನಗಳಲ್ಲಿ ಸುಧಾರಿತ ಕೊಠಡಿ ಮಾಡಿಕೊಂಡು ಹೈನು ರಾಸುಗಳಿಗೆ ಆಟೋಮೆಟಿಕ್ ವಾಟರ್ ಅಂತ ಬಂದಿದೆ. ಅಂದರೆ ರಾಸುಗಳಿಗೆ ಎಷ್ಟು ನೀರು ಕುಡಿದ್ರು ಮತ್ತೆ ಅದು ಬಂದು ಬಾನಿನಲ್ಲಿ ತುಂಬಿಕೊಂಡು ಅದು ಯಾವ ಬೇಕಾವಾಗ ನೀರು ಕುಡಿಯೋಕ್ಕೆ ಒಂದು ವ್ಯವಸ್ಥೆಯನ್ನು ಇತ್ತೀಚಿನ ದಿನಗಳಲ್ಲಿ ಆಧುನಿಕವಾಗಿ ಹೈನುಗಾರಿಕೆ ಮಾಡ್ತಕ್ಕಂಥ ರೈತರುಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ನೀರು ಅಂತಕ್ಕಂಥ ಒಂದು ಇದಿದೆಯಲ್ಲ, ಇದು ಬೇಸಿಗೆನಲ್ಲಿ ನಾವು ತುಂಬ, ಯಾಕೆಂದರೆ ಬಾಡಿಯಿಂದ ಸಾಕಷ್ಟು ಬೆವರು ಹೊಡ್ಕೊಂಡು ಅದರಿಂದಲೂ ಸಹ ನೀರು ವೇಸ್ಟ್ ಆಗೋದ್ರಿಂದ ನಾವು ನೀರನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದೇ ಹೋದಲ್ಲಿ ಆ ಉತ್ಪಾದನೆ ಖಂಡಿತವಾಗಿಯೂ ಕುಂಠಿತ ಆಗುತ್ತೆ. ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ರೈತ ಬಾಂಧವರು ತಿಳ್ಕೊಳ್ಳಿಕ್ಕೆ ಇಷ್ಟಪಟ್ಟರೆ ಡಾಕ್ಟರ್ ಜಿ ಕೆ ಜಯದೇವಪ್ಪ ICR ತರಳಬಾಳ ಕೃಷಿ ವಿಜ್ಞಾನ ಕೇಂದ್ರನ ಸಂಪರ್ಕಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 95-91-42-61-79. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಆಕಾಶವಾಣಿ ಚಿತ್ರದುರ್ಗ, ಮಡಿಕೇರಿ, ಭದ್ರಾವತಿ ಹಾಗೂ ಮಂಗಳೂರು ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಇದೀಗ ಕೇಳೋಣ ಹಣ್ಣುಗಳ ಬಳಕೆಯ ಸರಿಯಾದ ಕ್ರಮಗಳ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ನಾಗರಾಜ ಕುಸುಗೂರು ಅವರೊಂದಿಗೆ ಸಂದರ್ಶನವನ್ನ. ನಮಸ್ಕಾರ ನಾಗರಾಜ್ ಅವರಿಗೆ. ನಮಸ್ಕಾರ ಸರ್. ನಮ್ಮ ದೇಶದಲ್ಲಿ ಸಾಕಷ್ಟು ಹಣ್ಣು ಬೆಳೀತಾರೆ, ವಿವಿಧ ರೀತಿಯ ಹಣ್ಣಿನ ಒಂದು ತಳಿಗಳಿದ್ದಾವೆ, ಬೆಳೆಗಳಿದ್ದಾವೆ. ಕೆಲವು ಸೀಸನ್ನಲ್ಲ ಅಂದರೆ ಆಯಾ ಕಾಲಕ್ಕೆ, ಕೆಲವು ಬೇಸಿಗೆಯಲ್ಲಿ ಬರುವಂಥ ಹಣ್ಣುಗಳಿದ್ದಾವೆ, 6 ತಿಂಗಳಿಗೊಂದ್ಸರಿ ಬೆಳೆಯುವಂಥ ಹಣ್ಣುಗಳಿದ್ದಾವೆ, ಕೆಲವು ಆಲ್ ದ ಟೈಮ್ ಅಂದರೆ ನೀವು ಯಾವಾಗ ಬೇಕಾದರೂ ನಮಗೆ ಹಣ್ಣುಗಳು ಸಿಗುವಂಥ ಕೆಲವು ಹಣ್ಣುಗಳು ಇದ್ದಾವೆ. ನಮ್ಮ ಈ ಭಾಗಕ್ಕೆ ಸಂಬಂಧಪಟ್ಟಂಗೆ ಬಾಳೆ ಬೆಳೀತಾರೆ, ಆಮೇಲೆ ಸಪೋಟ ಬೆಳೀತಾರೆ, ಪೇರ್ಲ ಬೆಳೀತಾರೆ, ಹಲಸು ಬೆಳೀತಾರೆ, ಮಾವು ನಮ್ಮಲ್ಲಿ ಒಂದು ಮುಖ್ಯವಾದ ಒಂದು ಹಣ್ಣು. ಈ ಒಂದು ಹಣ್ಣಿನ ಬಗ್ಗೆ, ಹಣ್ಣು ತಿನ್ನೋದಿರ್ಬೋದು ಅಥವಾ ಹಣ್ಣಿನ ಒಂದು ಕೃಷಿ ಮಾಡೋದಿರ್ಬೋದು, ಇದ್ರ ಬಗ್ಗೆ ತಾವು ಇವತ್ತು ಮಾಹಿತಿ ಮಾಡಿಕೊಡ ಅಂದರೆ ಯಾವ್ಯಾವ ಹಣ್ಣು ಯಾವ ಸಂದರ್ಭಕ್ಕೆ ಸೂಕ್ತ ಮತ್ತು ಆ ಹಣ್ಣು ಬೆಳೆ ಯಾವ ರೀತಿ ಬೆಳಿಬೇಕು, ಇದ್ರ ಬಗ್ಗೆ ನಮ್ಮ ರೈತರಿಗೆ ಸ್ವಲ್ಪ ಗೊಂದಲಗಳಿರ್ತಾವೆ ಅಂತ ಹೇಳ್ಬೋದು. ಕೆಲವರು ಹಣ್ಣು ತಿನ್ನೋದೇ ಕಡಿಮೆ ಮಾಡಿಬಿಡ್ತಾರೆ, ಅದಕ್ಕೆ ಬೇರೆ ಬೇರೆ ಒಂದು ಕಾರಣಗಳನ್ನು ಹೇಳ್ತಾರೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ಈ ಒಂದು ಸಂದರ್ಭದಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈಗ ಹಣ್ಣುಗಳು ನಮಗೆ ಬಂದಿರತಕ್ಕಂಥದ್ದು ಇದು ಒಂದು ನೇಚರ್ ಕೊಡುಗೆ, ನಮಗೆ ಗಾಡ್ ಗಿಫ್ಟ್ ಅಂತಾರೆ. ನಮ್ಗೆ ಗಿಫ್ಟ್ ಆಗಿ ಹಲವಾರು ಹಣ್ಣುಗಳನ್ನು ನಮಗೆ ಕೊಟ್ಟಿದ್ದಾರೆ. ಹಿಂದಿನ ಕಾಲದಲ್ಲಿ ಆಹಾರ ಯಾವುದೂ ಇರಲಿಲ್ಲ, ಯಾವುದೋ ಬೆಳೆಗಳನ್ನು ಬೆಳೀತಿರಲಿಲ್ಲ. ಅವಾಗ ಕಾಡು ಮನುಷ್ಯ ಆಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಎಲ್ಲ ಹಣ್ಣುಗಳನ್ನೇ ತಿಂದು ಬೆಳೀತಾ ಇದ್ವು. ಅದರಲ್ಲಿ ಯಾಕಪ್ಪ ಹಣ್ಣುಗಳನ್ನು ತಿಂದು ನಾವು ಬದುಕ್ತಿದ್ರು, ಹಿಂಗೆಲ್ಲ ಜೀವನ ಮಾಡ್ತಿದ್ರು ಅಂದರೆ ಹಣ್ಣಿನಲ್ಲಿ ಪೋಷಕಾಂಶಗಳು ಸಾಕಷ್ಟು ಇರ್ತವೆ. ಅದು ನಾವು ಅಧ್ಯಯನ ಮಾಡಿ ನೋಡಿದಾಗ ಅದೆಲ್ಲ ಗೊತ್ತಾಗಿದೆ. ಹೆಚ್ಚಾಗಿ ನಮ್ಮ ಭಾರತ ದೇಶದಲ್ಲಿ ವಿಜ್ಞಾನಿಗಳು ಅಧ್ಯಯನ ಮಾಡಿದ ಪ್ರಕಾರ ಪ್ರತಿಯೊಬ್ಬ ಪ್ರಜೆಯು ಹಣ್ಣನ್ನು ಪ್ರತಿದಿನಕ್ಕೆ 150 ಗ್ರಾಂ ಹಣ್ಣು ತಿನ್ನಬೇಕು, 250 ಗ್ರಾಂ ತರಕಾರಿ ತಿನ್ನಬೇಕು ಪ್ರತಿದಿನಕ್ಕೆ ಅಂತೇಳಿ ICMR ವೈದ್ಯಕೀಯ ಸಂಶೋಧನೆ ನವದೆಹಲಿ ಅವರು ಅದನ್ನ ಟಾರ್ಗೆಟ್ ಕೊಟ್ರು. ಆದರೆ ನಾವು ಅದನ್ನ ನಾವ್ಯಾರು ಪಾಲಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಕೆಲವು ಹಣ್ಣುಗಳು ಕಾಡಲ್ಲಿ ಫ್ರೀಯಾಗಿ ಸಿಗ್ತವೆ, ಕೆಲವು ಹಣ್ಣುಗಳನ್ನ ನಾವು ಬೆಳೀಲಿಕ್ಕೆ ತುಂಬಾನೇ ಕಷ್ಟಪಡ್ಬೇಕು. ಫಾರ್ ಎಕ್ಸಾಂಪಲ್ ಆಪಲ್, ಅದು ಟೆಂಪರೇಟ್ ರೀಜನ್ ಉಷ್ಣಾಂಶ ಕಡಿಮೆ ಇರತಕ್ಕಂಥ ವಲಯದಲ್ಲಿ ಬೆಳೀತಕ್ಕಂಥ ಹಣ್ಣು, ಅದಲ್ಲೆಲ್ಲೋ ಬೆಳೀತೆ, ಅಲ್ಲಿಂದ ಇಲ್ಲಿ ಬರೋಕ್ಕೆ 1000 ಕಿಲೋಮೀಟರ್, ಅದಕ್ಕೆ ಸಾಕಷ್ಟು ಖರ್ಚಾಗುತ್ತೆ. ಹಿಂಗಾಗಿ ಅದರಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರ್ತವೆ. ಆದರೆ ಒಬ್ಬ ಡಾಕ್ಟರ್ ಹೇಳ್ತಾನೆ, ಇಲ್ಲ ನೀವು ಒಂದು ಹಣ್ಣು ತಿನ್ನರಿ ನಿಮಗೆಲ್ಲ ಕಾಯಿಲೆ ದೂರ ಆಕತ್ರಿ ಅಂತ ಹೇಳ್ತಾನೆ. ಆದರೆ ಅವ್ನು ಹೇಳ್ತಾನೆ, ಆದರೆ ನಮಗೆ ಅದು ತಿನ್ನೋಕ್ಕಾಗಲ್ಲ. ಯಾಕೆ ಗೊತ್ತಾ, ಅದು 150 ರೂಪಾಯಿ ಕೆಜಿ. ಅಯ್ಯೋ 150 ರೂಪಾಯಿ ಕೊಟ್ಟರೆ ನನಗೆ ಮಂತನ್ ನಡಿಬೇಕಲ್ಲ, ನಾನು 150 ರೂಪಾಯಿ ಕೊಟ್ಟು ನನ್ನ ಮಕ್ಕಳು ಮರು ಉಪಯೋಗಿರ್ತಾರೆ. ಅದಕ್ಕೋಸ್ಕರ ಅವ್ನು ಹಣ್ಣು ತಿನ್ನೋಕ್ಕೆ ಹೋಗಲ್ಲ. ಅವ್ನು ಹಣ್ಣು ತಿನ್ನಲಿಲ್ಲ ಅಂದರೆ ಅವ್ನಿಗೆ ಪೋಷಕಾಂಶಗಳು ಅವ್ನ ದೇಹದಲ್ಲಿ ಹೋಗೋದಿಲ್ಲ, ಅವನಿಗೆ ಅವ್ನ ಲೈಫ್ ಕಡಿಮೆ ಆಕತಿ. ಈ ನಿಟ್ಟಿನಲ್ಲಿ ನಾವು ಇಷ್ಟೊಂದು ತರಕಾರಿಗಳನ್ನು ನೀವು ಬಳಸಲೇಬೇಕಪ್ಪ ಅಂತ ಹೇಳ್ತೀವಿ. ಕೆಲವರು ಏನು ಮಾಡ್ತಾರೆ, ಮಾರ್ಕೆಟಲ್ಲಿ ಏನು ಮಾಡ್ತಾರೆ, ರೈತರು ಏನು ಮಾಡ್ತಾರೆ, ಸಿಕ್ಕಾಪಟ್ಟೆ ಹಣ್ಣುಗಳನ್ನು ಬೆಳೆದರು, ಮಾರ್ಕೆಟಿಗೆ ತಂದರು, ಮಾರ್ಕೆಟಲ್ಲಿ ತರಕಾರಿ ಸೇಲ್ ಆಗ್ತದೆ, ಇನ್ನೊಂದು ರೇಷನ್ ಸೇಲ್ ಆಗ್ತದೆ, ಆದರೆ ಹಣ್ಣುಗಳನ್ನು ತಗೊಳ್ಳೋರು ಕಡಿಮೆ. ಯಾಕಂದರೆ ಇತ್ತಿತ್ತಲಾಗಿ ಕಾಯಿಲೆಗಳು ಹಲವಾರು ಸೃಷ್ಟಿಯಾಗಿಬಿಟ್ಟು, BP ಅಂತೆ, ಶುಗರ್ ಅಂತೆ. ಈಗ ಮಾರ್ಕೆಟ್ಗೆ ಹೋಗಿ ಯಾರು ಅದಿತ್ತು ಒಂದು 1 ಕೆಜಿ ತಂಬಾರಪ್ಪ ಅಂತ ಮನೆಗಳು, ಅಯ್ಯೋ ಬಿಡಪ್ಪ ಈ ಹಾಕಬೇಕು, ಶುಗರ್ ಬರ್ತದೆ, ಅದು ಸಾವಸನ ಬೇಡ. ಹಿಂಗಾಗಿ ಎಲ್ಲ ಹಣ್ಣುಗಳನ್ನು ತಿನ್ನೋದು ಕಡಿಮೆ ಆಗ್ಬಿಟ್ರೆ, ಹಿಂಗಾಗಿ ಹಣ್ಣಿನ ಒಂದು ಪರಿಸರ ಅಂದ್ರೆ ಬೆಳವಣಿಗೆ ಪದ್ಧತಿ ಕಡಿಮೆ ಆಗಿಬಿಡ್ತು. ಅವಾಗ ಏನು ಮಾಡ್ತು, ಯಾಕಪ್ಪ ಕಡಿಮೆ ಆಯ್ತಂದ್ರೆ, ನಮ್ಮ ರೈತ ಆ ಹಣ್ಣುಗಳ ಬೆಳೆಗಳನ್ನು ಫಲವತ್ತದ ಮಣ್ಣಿನಲ್ಲಿ ಬೆಳೆಯಂಗಿಲ್ಲ, ಇಂಪಾರ್ಟೆನ್ಸ್ ಕೊಡೋಂಗಿಲ್ಲ, ಎಲ್ಲೋ ಒಂದು ವೇಸ್ಟ್ ಲ್ಯಾಂಡ್ನಲ್ಲೇ ಬೆಳೀತಾನೆ, ಬಂದರೆ ಬರ್ಬೋದು, ಹೋದರೆ ಹೋಗ್ಬೋದು. ನೀವು ನೋಡ್ರಿ ನಮ್ಮ ತಾತಂದ್ರಗಳು ಅಜ್ಜಂದ್ರಗಳು ಹಾಕಿದ ಮರಗಳು, ಒಂದು ಮಾವಿನ ಹಣ್ಣಿನ ಮರ ಕಬಡೆ ಹಣ್ಣು ಬಿಡುತ್ತೆ, ಆದ್ರೆ ಮನೆಯಲ್ಲಿ ತಿನ್ನೋದು ಯಾರು, ಬರೀ ಮಕ್ಕಳಷ್ಟೇ, ಯಾರು ಇಂಪಾರ್ಟೆನ್ಸ್ ಕೊಡೋಂಗಿಲ್ಲ. ಏ ಬಂದಷ್ಟು ಬರಲಿ ಬಿಡಂದ್ರೆ ಅದನ್ನೇ ಮಾಡ್ತೇನೆ, ದೊಡ್ಡವ್ರು ತಿನ್ನೋಂಗಿಲ್ಲ, ಯಾಕೆ ನನಗೆ ಶುಗರು. ಈ ನಿಟ್ಟಿನಲ್ಲಿ ಹಣ್ಣುಗಳ ಬೆಳೆ ಕಡೆಗೆ ನಮ್ಮ ರೈತರ ಗಮನನ ಕಡಿಮೆ ಹರಿಸ್ಬಿಟ್ರು. ಆಮೇಲೆ ನೋಡ್ರಿ ಮಾವು ಇದೆಯಲ್ಲ, ಇದು ನಮ್ಮ ಭಾರತದಲ್ಲಿ ಉತ್ಪತ್ತಿಯಾದ ಒಂದು ಸಸ್ಯ, ಪ್ರಪಂಚಾದ್ಯಂತ ನಮ್ಮ ಮಾವು ಬೆಳೆಯೋದ್ರಲ್ಲಿ ನಂಬರ್ 1 ಸ್ಥಾನ ಪಡ್ಕೊಂಡಿದೆ ಭಾರತ. ಇತರ ದೇಶಗಳಿಗಿಂತ ಎಲ್ಲ 65% ಇದ್ರೆ ಭಾರತದ ಮಾತ್ರ 45% ಮಾವು ಬೆಳೀತದೆ. ಸುಮಾರು ನಮ್ಮ ವಿಜ್ಞಾನಿಗಳು ತಳಿಗಳನ್ನು ಕಂಡಿದ್ರು, ಒಂದು 4000 ತಳಿಗಳಿದ್ದಾವೆ. ಆದರೆ ಹಲವಾರು ತಳಿಗಳು ಹಲವಾರು ರೀತಿಯಲ್ಲಿ ವಿಶಿಷ್ಟ ರೂಪಗಳು, ಶೇಖರಣೆ ಪದ್ಧತಿ, ಸಿಹಿಯಾದ ಪದ್ಧತಿ ಎಲ್ಲ ಇದಾವೆ, ಆದರೆ ಬಳಕೆ ಮಾತ್ರ ಕಡಿಮೆ ಆಗ್ಬಿಡ್ತು. ಈ ನಿಟ್ಟಿನಲ್ಲಿ ಮಾವು ಬೆಳೆಯೋ ರೈತರು ಕಡಿಮೆ ಆಗ್ಬಿಟ್ರು. ಮೊದಲೆಲ್ಲ ಭಾಳ ಬೆಳೀತಿದ್ರು, ಎಲ್ಲ ಅಜ್ಜಂದ್ರು ತಾತಂದ್ರು ಹಾಕಿದ ಮಾಡಲ್ಲ, ಈಗಿನ ಜನರೇಷನ್ ಎಲ್ಲ ಕಡ್ದಾಕಿದ್ರು. ಯಾಕೆ, ಮಾರುಕಟ್ಟೆ ದರದಲ್ಲಿ ಅತಿ ಹೆಚ್ಚಿನ ದರಕ್ಕೆ ಒಂದು ಸಸ್ಯಕ್ಕೆ ಅದರ ಪ್ರಾಡಕ್ಟ್ಸ್ ಸಿಕ್ಕಿದಂತ ಬೆಲೆ ಅಡಿಕೆ. ಅಡಿಕೆ ಎಲ್ಲ ಇಂಪಾರ್ಟೆನ್ಸ್ ಕೊಟ್ಟು ಯಾವುದೇ ಬೆಳೆಗಳನ್ನು ಬೆಳೀತಲ್ಲ. ಅಡಿಕೆ ಕಡೆಯಿಂದ ತೆಂಗಿನ ಮರಕ್ಕೆ ಕತ್ತು ಬಂತು. ಒಂದು ಎರಡನೇದು ಏನಪ್ಪ ಅಂತಂದ್ರೆ, ಮಾವು ಹಣ್ಣುಗಳ ರಾಜ ಅಂತ ಹೇಳ್ತಾರೆ. ಅದು ಏನಿರಲಿ, ಒಳ್ಳೆ ಅಟ್ರಾಕ್ಷನ್ ಇದೆ, ಒಳ್ಳೆ ರುಚಿಕರ ಇದೆ, ಎಲ್ಲ ತಿಂತಿದ್ರು, ಒಳ್ಳೆ ಮಾರ್ಕೆಟ್ಗೆ ಫಸಲು ಬರ್ತಿತ್ತು. ನೋಡಿ ಈಗ ಮಾರ್ಚ್ ಏಪ್ರಿಲ್ ಈ ಟೈಮ್ ಇಷ್ಟೊತ್ತಿಗೆ ಬಂದ್ಬಿಡ್ತಿತ್ತು, ಒಂದು ಸೈಜ್ ಹಣ್ಣುಗಳು ಬರ್ತಿದ್ವು. ಈಗ ಹವಾಮಾನ ವೈಪರೀತ್ಯ ಕಾರಣದಿಂದ ಏನಾಗ್ಬಿಡ್ತಂದ್ರೆ, ನವಂಬರ್ ಡಿಸೆಂಬರ್ ಅಲ್ಲಿ ಮಳೆ ಬರಬಾರ್ದು, ಅದಕ್ಕೆ ಅದಕ್ಕೆ ಡ್ರೈ ಕಂಡೀಷನ್ ಇರಬೇಕು. ಅದಕ್ಕೇನಾದರೂ ಜೂನ್ ಜುಲೈದಲ್ಲಿ ಮಳೆ ಬಯಸ್ತದೆ, 150 ಸೆಂಟಿಮೀಟರ್ ಮಳೆ ಬೇಕು, ಆ ಜೂನ್ ಜುಲೈದಲ್ಲಿ ಮಾತ್ರ ಬರಬೇಕು, ತಿರ್ಗಾ ಅದಕ್ಕೆ ಮಳೆ ಅವಶ್ಯಕತೆ ಬೇಕಾಗಿಲ್ಲ. ಅದು ಏನಾಗ್ಬಿಡ್ತ ಅಂತಂದ್ರೆ, ಇದು ಇಂಥ ನವಂಬರ್ ಡಿಸೆಂಬರ್ ಅಲ್ಲಿ ಸ್ವಲ್ಪ ಪಟ್ಟಿ ಮಳೆ ಬಂದ್ಬಿಡ್ತು, ಅತಿಯಾದ ಶೀತ ಬಂತು, ಅವಾಗ ಏನಾಗ್ತದಂದ್ರೆ ಪಾಲಿನೇಷನ್ ಆಗ್ತಾ ಇರ್ತದೆ. ಪಾಲಿನೇಷನ್ ಅಂದ್ರೆ ಪರಾಗಸ್ಪರ್ಶ ಕ್ರಿಯೆ, ಅಂದ್ರೆ ಗಂಡು ಹೆಣ್ಣು ಜೊತೆಗೆ ಇರ್ತವೆ, ಗಂಡು ಹೂವಿನ ಪೋಲನ್ಸ್ ಅವು ಏನ್ ಮಾಡ್ತವೆ, ಆ ಪೌಡರ್ ಆಗಿ ಒಣ ಪ್ರದೇಶ ಇದ್ರೆ ಅದು ಪೌಡರ್ ಆಗಿ ಹೆಣ್ಣು ಹೂಗಳ ಮೇಲೆ ಬೀಳ್ತದೆ ಪೋಲನ್ಸು, ಅವಾಗ ಅದು ಗರ್ಭಕೋಶ ಕಟ್ತಿತ್ತು. ಅಲ್ಲಿ ಏನಾಗ್ಬಿಡ್ತ ಮಿಸ್ಟೇಕ್ ಅಪ್ಪ ಅಂತಂದ್ರೆ, ಆ ಗಂಡು ಹೂಗಳು ಪೋಲನ್ಸ್ ಪ್ರೊಡ್ಯೂಸ್ ಮಾಡಲೇ ಇಲ್ಲ, ಅವು ಡ್ರೈ ಕಂಡೀಷನ್ ಬರಲೇ ಇಲ್ಲ, ಹಸಿಯಾದ ಇದರಲ್ಲಿ ಅದಲ್ಲೇ ಸ್ಟ್ರಕ್ ಆಗಿ ಹೋಗ್ಬಿಡ್ತು, ಪೋಲನ್ ಆಕ್ಟಿವಿಟಿ ಇರಲಿಲ್ಲ, ಅತಿಯಾದ ಮಾಯಿಶ್ಚರ್ ಇಂದ ಏನಾಗ್ತದೆ ಪಾಲಿನೇಷನ್ ಫೇಲ್ ಆಯ್ತು, ಗರ್ಭಕೋಶ ಕಟ್ಟಲಿಲ್ಲ. ಹಿಂಗಾಗಿ ಈ ವರ್ಷ ಅತಿಯಾದ ಆ ಶೀತದಿಂದ ಮಾವಿನ ಬೆಳೆ 85% ಕಡಿಮೆ ಆಗಿದೆ. ಏನಾಗಿದೆ, ಪೋಸ್ಟ್ಪೋನ್ ಅಂದರೆ ಫ್ಲವರಿಂಗ್ ಪೋಸ್ಟ್ಪೋನ್ ಆಯಿತು, ಫ್ಲವರಿಂಗ್ 2 ತಿಂಗಳು ಪೋಸ್ಟ್ಪೋನ್ ಆಯಿತು. ಈ ಲಾಸ್ಟ್ ಇಯರ್ ನೋಡ್ರಿ, ಬೇಗ ಮಾರುಕಟ್ಟೆಗೆ ಬರ್ತಕ್ಕಂಥ ತಳಿಗಳು ಅಲ್ಫಾನ್ಸೋ, ಆಮೇಲೆ ತೋತಾಪುರಿ. ಯಾಕಂದರೆ ನಮ್ಮ ಕತ್ತಲೆಗಳ ಕೃಷಿ ಸಂಸ್ಕೃತಿಯಲ್ಲಿ ಸುಮಾರು 40 ಮರಗಳಿದ್ದು ಯಾವೂ ಹೂ ಬಿಟ್ಟಿಲ್ಲ. ಇದೇ ರೀಸನ್, ಅತಿ ಅಷ್ಟು ಉಷ್ಣಾಂಶದಿಂದ ಜನ ತಿನ್ನೋದು ಕಡಿಮೆ ಮಾಡಿಬಿಟ್ರು. ಆಮೇಲೆ ಈಗ ಅದಕ್ಕೆ ಹವಾಮಾನ ವೈಪರೀತ್ಯದಿಂದ ಅದಕ್ಕೆ ಏನು ಕೊಡೋಕ್ಕಾಗಿಲ್ಲ. ಅದಕ್ಕೆ ಏನಪ್ಪ ಅಂದ್ರೆ, ಮಾವು ಬೆಳೆ ಅದು ಒಂದು ಉಷ್ಣವಲಯದ ಬೆಳೆ, ಅತಿಯಾದ ಉಷ್ಣಾಂಶ ಬೇಕು,

ಆಮೇಲೆ ತದನಂತರ ಏನಾಗ್ತದೆ ಅಂದ್ರೆ ಗೊನೆ ಬಂದ ಮೇಲೆ ಏನಾಗ್ಬಿಡುತ್ತೆ, ಸನ್ ಸ್ಕ್ರಾಚ್ ಅಂತಾರೆ, ಬಿಸಿಲಿಗೆ ಅದೇನಾಗುತ್ತೆ ಅಂತಂದ್ರೆ ಬ್ಲ್ಯಾಕ್ ಆಗಿಬಿಡುತ್ತೆ, ಸ್ಕ್ರಾಚ್ ಆಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ಅಂತ ಟೈಮಲ್ಲಿ ನೀವು ಏನ್ ಮಾಡಕ್ಕೊತ್ತಾ, ಈ ಕೆಳಗಡೆ ಬಿದ್ದಿರುತ್ತಲ್ಲ ರೌದಿ ಹಳೆ ಎಲೆಗಳು ಒಣಗಿರ್ತಾವಲ್ಲ, ಆ ಎಲೆಗಳನ್ನ ನಾವು ಅದಕ್ಕೆ ಸುತ್ತೂರಿಬೇಕು, ಇಲ್ಲಾಂದ್ರೆ ಬಂಚ್ ಹಾಳಾಗೋಗ್ಬಿಡ್ತದೆ. ಬಿಸಿಲು ಹೆಚ್ಚಾಗಿ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಅತಿ ಹೆಚ್ಚಿನ ಪೋಷಕಾಂಶಗಳು ಕಾರ್ಬೋಹೈಡ್ರೇಟ್ಸು, ಪ್ರೋಟೀನು, ಫ್ಯಾಟು ಅವೆಲ್ಲ ಬನಾನದಲ್ಲಿವೆ. ಆದರೆ ಈ ಒಂದು ಮ್ಯಾನೇಜ್ಮೆಂಟಿಂದ ಗೊನೆಗಳು ಸೈಜ್ ಕಡಿಮೆ ಆಗೋದು, ರುಚಿ ಬರದೇ ಇರೋದು, ಹಿಂಗೆಲ್ಲ ಆಗ್ತದೆ. ಒಳ್ಳೆ ರುಚಿ ಬರಬೇಕು, ಒಳ್ಳೆ ಸೈಜ್ ಬರಬೇಕಂದ್ರೆ ನೀನು ನೀರು ಕಡಿಮೆ ಮಾಡಬೇಕು, ಬನಾನ ಬಂಚ ಹಳೆ ಎಲೆಗಳನ್ನು ಕವರ್ ಮಾಡಬೇಕು. ಇದು ಒಂದು ಮುಖ್ಯವಾದ ಬನಾನಲ್ಲಿ ಇದು ಮ್ಯಾನೇಜ್ಮೆಂಟ್. ಅದೇ ರೀತಿ ಕೆಲವರಲ್ಲಿ ಹೇಳ್ತಿರ್ತಾರೆ, ಈ ಸಪೋಟ ತಿನ್ನಬಾರ್ದು ಅಥವಾ ಹೆಚ್ಚಿಗೆ ತಿನ್ನಬಾರ್ದು, ಈ ಪೇರಳನ್ನು ತಿಂದ್ರೆ ನೆಗಡಿ ಆಗ್ತದೆ, ಇದರೆಲ್ಲ ನಾವು ಕೇಳ್ತಾ ಇರ್ತೇವೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, ಈಗ ಒಂದ್ ತಿಂಗ್ ಹೇಳ್ತೀನಿ, ಏನಾಗ್ಬಿಟ್ಟಿದೆ ಅಂದ್ರೆ ಪ್ರೂವ್ ಆಗ್ಬಿಟ್ಟಿದೆ ನಮ್ಮ ಮೆಡಿಕಲ್ ಇದರಲ್ಲಿ, ಪ್ರೂವ್ ಆಗೋಗ್ಬಿಟ್ಟಿದೆ. ಏನಪ್ಪ ಅಂದ್ರೆ ಸಪೋಟ ಇಸ್ ಅ ಮೋರ್ ಸುಗರ್, ಆಮೇಲೆ ಅದರಲ್ಲಿ ಇನ್ನೊಂದು ಫಿನಾಲಿಕ್ ಕಾಂಪೌಂಡ್ಸ್ ಅಂತ ಇರ್ತವೆ. ಆ ಫಿನಾಲಿಕ್ ಕಾಂಪೌಂಡ್ಸ್ ಏನ್ ಮಾಡ್ತಾವೆ ಅಂತಂದ್ರೆ, ನಾವು ಫ್ರೂಟ್ಸ್ ಅನ್ಸ್ ಆಗಿ ಇದೆಲ್ಲ ನಾವು ಹಣ್ಣು ತಿನ್ರಿ ಅಂತ ಹೇಳ್ತೀವಿ, ಆದ್ರೆ ಕಡಿಮೆ ಪ್ರಮಾಣ ತಿನ್ಬೇಕು ಅಂತ ಹೇಳ್ತೇವೆ, ತಿನ್ನದ ಬಿಟ್ಬಿಡ್ಬೇಕು ಅಂತ ಹೇಳ್ತಾ ಇಲ್ಲ. ಅದ್ರಲ್ಲಿ ಏನಾಗತ್ತೆ ಅಂತಂದ್ರೆ, ಅದ ಮುಖ್ಯವಾಗಿ ಈ ಕಿಡ್ನಿಗೆ ಕಲ್ಲಾಗ್ತಾವ ಅಂತ ಹೇಳ್ತಾರೆ. ಇಟ್ ಇಸ್ ಪ್ರೂವ್, ಮೆಡಿಕಲಿ ಪ್ರೂವ್ ಆಗಿದೆ. ಅದ ಆ ಕಿಡ್ನಿಯಲ್ಲಿ ಕಲ್ಲಿದ್ದವರು ಆ ಸಪೋಟ ತಿನ್ನಲ್ಲ, ಅದನ್ನ ತಿನ್ನೆ ಅಂದ್ರೆ ಕಿಡ್ನಿ ಕಲ್ಲು ಹೆಚ್ಚಿಗೆ ಆಗುತ್ತೆ, ಅಂದ್ರೆ ಇಟ್ ವಿಲ್ ಟ್ರಾವೆಲ್ಸ್ ಮೋರ್, ಅದೇ ಅವು ಆಕ್ಟಿವಿಟೀಸ್ ಹೆಚ್ಚಿಗೆ ಮಾಡ್ಕೊಂಡ್ಬಿಡ್ತಾವ. ಅದನ್ನ ಹೆಂಗ ನೀವು ವೆಜಿಟೇಬಲ್ಸ್ ಆಗಲ್ಕಾಯಿ ತಿಂದು ಕಂಟ್ರೋಲ್ ಮಾಡ್ಕೋಬಹುದು, ಆದ್ರೆ ಈ ಸಪೋಟ ಹಣ್ಣು ಮೀನ್ ವೇಲ್ ಇನ್ ಅಡಿಷನ್ ಟು ದಟ್ ನೀನು ಹೆಚ್ಚಿಗೆ ಯೂಸ್ ಮಾಡ್ತಂದ್ರೆ ಕಿಡ್ನಿ ಕಲ್ಲು ಸೈಜ್ ದೊಡ್ಡದಾಗುತ್ತೆ. ದಟ್ ಸ್ಟೋನ್ ವಿಲ್ ಟಚ್ ಟಚಿಂಗ್ ಟು ದ ಯುವರ್ ಕಿಡ್ನಿ. ಅದಕ್ಕೋಸ್ಕರ ಅದನ್ನ ಸಪೋಟ ತಿನ್ನೋದು ಕಡಿಮೆ ಮಾಡ್ತಾರೆ. ಬಟ್ ಏನಪ್ಪ ಅಂತಂದ್ರೆ ಸಪೋಟದಲ್ಲಿ ಇಳುವರಿ ಜಾಸ್ತಿ ಆಗುತ್ತೆ. ಯಾಕೆ ಗೊತ್ತಾ, ನಾವು ಎಲ್ಲ ಹಣ್ಣುಗಳಲ್ಲಿ ಪ್ರೂನಿಂಗ್ ಅಂತ ಮಾಡ್ತವೆ, ಚಾಟ್ನಿ ಮಾಡ್ತವೆ, ಎಲ್ಲ ಕಟ್ ಕಟ್ ಕಟ್ ಕಟ್ ಎಲ್ಲ ಹೆಚ್ಚಿಗೆ ಬೆಳೆದವು ಕೆಟ್ಟರು ಪಟ್ಟರು ಎಲ್ಲ ಗ್ರಾಂಬೆ ಕೊಂಬೆಗಳನ್ನು ತೆಗೆದಾಕ್ತವೆ. ಆದ್ರೆ ಸಪೋಟದಲ್ಲಿ ಯಾವ ಇದಿಲ್ಲ, ರೋಗಗಳು ಕಡಿಮೆ, ಅದು ಪ್ರೂನಿಂಗ್ ಮಾಡೋದಿಲ್ಲ. ಅದು ಪ್ರತಿ ವರ್ಷನೂ ಅದು ಇಳುವರಿ ಹೆಚ್ಚಾಗುತ್ತೆ. ಒಂದು ಗಿಡ 200 kg ಕೊಡ್ತದೆ, 2 ಸಲ ಹೂ ಬಿಡ್ತದೆ ಅದು. ಈಗ ನೋಡ್ರಿ, ಸಪೋಟ ಹಣ್ಣು, ಪ್ಯಾರಲ ಹಣ್ಣು, ದಾಳಿಂಬೆ, ವರ್ಷದ 3 ಕಾಲಗಳಲ್ಲೂ ಹಣ್ಣು ಕೊಡ್ತವೆ. ಯಾಕಂದ್ರೆ ಮಾವು ಐತಲ್ಲ, ಒಂದೇ ಫ್ಲವರಿಂಗ್, ಒಂದೇ ವರ್ಷ. ಈ ಸಪೋಟ, ಈ ಪೇರ್ಲಣ್ಣು ಮತ್ತೆ ಈ ಒದವಲ್ಲ ಪೊಮೊಗ್ರಾನೇಟು, ಅವು ವರ್ಷದ 3 ಸಲ ಕಾಯ್ಬಿಡ್ತಾವ. ಸರ್, ಈ ಒಂದು ಇದರಲ್ಲಿ ಏನಂತಂದ್ರೆ, ನಾವು ಕಂಟಿನ್ಯೂಸ್ ಆಗಿ 3 ವರ್ಷ ಹೂ ಬಿಡುತ್ತಲ್ಲ, ಒಂದು ಅವಧಿಯಲ್ಲಿ ಅಂದ್ರೆ ನಮ್ಮ ಮಳೆಗಾಲದಾಗಿರ್ಬೋದು, ಚಳಿಗಾಲದಾಗಿರ್ಬೋದು, ಬೇಸಿಗೆ ಕಾಲದಲ್ಲಿ, ಒಂದು ಅವಧಿಯಲ್ಲಿ ಹಣ್ಣನ್ನು ಪಡಿಬಾರ್ದು. ಯಾಕೆ ಯಾಕೆ ಅಂತಂದ್ರೆ, ನಾವು ಕಂಟಿನ್ಯೂಸ್ ಆಗಿ ಹಣ್ಣುಗಳನ್ನ ಪಡೆದ್ರೆ ಏನಾಗತ್ತೆ ಅಂತಂದ್ರೆ, ಹಣ್ಣುಗಳ ಸೈಜ್ ಬರಲ್ಲ, ರುಚಿ ಬರಲ್ಲ. ಅದಕ್ಕೋಸ್ಕರ ಒಂದ್ ಸೀಸನ್ ನ ಹಣ್ಣು ಪಡಿಬಾರ್ದು. ಒಂದ್ ಸೀಸನ್ ನ ಹಣ್ಣು ಪಡೆದೇ ಇದ್ರೆ ನೆಕ್ಸ್ಟ್ ಸೀಸನ್ ಅಲ್ಲಿ ಹಣ್ಣುಗಳು ತುಂಬಾ ಗಾತ್ರ ಬರ್ತಾವೆ. ಒಂದ್ ಸೀಸನ್ ಅಲ್ಲಿ ಹಣ್ಣು ಹೆಂಗ್ ಪಡೆಯಬಾರದು ಅಂತ ಯಾಕಪ್ಪ ಅಂತಂದ್ರೆ, ಅದನ್ನ ಹೆಂಗ್ ಕಂಟ್ರೋಲ್ ಮಾಡ್ಬೇಕಂದ್ರೆ, ಬಂದಿರೋ ಹೂಗಳನ್ನ ಕಿತ್ತಾಕ್ಬೇಕು, ನೀರ್ ಕೊಡೋದ್ ಕಡಿಮೆ ಮಾಡ್ಬೇಕು. ಸೊ ನೆಕ್ಸ್ಟ್ ಸೀಸನ್ ಒಳ್ಳೆ ಫ್ರೂಟ್ಸ್ ಬರ್ತಾವೆ. ಅದಕ್ಕೆ ನೀವು 2 ಸೀಸನ್ ಅಷ್ಟೇ ತಗೋಬೇಕು, 3 ಸೀಸನ್ ಅಲ್ಲಿ ತಗೋಬಾರ್ದು ಅಲ್ವಾ? ಹಿಂಗಿದೆ ಸರ್. ಪೇರ್ಲಣ್ಣು, ಪೇರ್ಲಣ್ಣು ನೋಡ್ರಿ, ಮುಖ್ಯವಾಗಿ ಹೇಳ್ಬೇಕಂದ್ರೆ ಅದು ಬಡವ್ರ ಹಣ್ಣು ಅಂತ ಹೇಳ್ತಾರೆ. ಬಡವ್ರ ಹಣ್ಣು ಯಾಕೆ ಗೊತ್ತಾ, ಈಗ ಒಬ್ಬ ಬಡವ ಏನ್ ಮಾಡ್ತಾನೆ, ಅವನಿಗೆ 1 kg ಪೇರ್ಲಣ್ಣು ಆರಾಮ್ ಮನಿ ತಗೊಂಡು ಹೋಗ್ತಾನೆ, ತನ್ನ ಕುಟುಂಬಕ್ಕೆ ಸಪ್ಲೈ ಮಾಡ್ತಾನೆ. ಆದ್ರೆ 1 kg ಆಪಲ್ ತಗೊಂಡು ಹೋಗಕ್ಕಾಗಲ್ಲ. ಯಾಕಂದ್ರೆ ಆಪಲ್ 150 rupees ಕೆಜಿ ಇದೆ, ಪೇರ್ಲಣ್ಣು ಒಂದು 50 rupees. 50 rupees ಕೆಜಿ ಕೊಡ್ತಾವಂದ್ರೆ ಒಂದು 7-8 ಹಣ್ಣು ಬರ್ತಾವ, ಮನೆಗೆ ಹೋಗಿ ತಿಂತಾನೆ. ಆಮೇಲೆ ಒಂದ್ ಹೆಂಗ್ ಗೊತ್ತೇನ್ರಿ, ಈ ಪೇರ್ ಹಣ್ಣಿನಲ್ಲಿ ಈ ಆಪಲ್ ಇದೆಯಲ್ಲ, ಸೇಬು ಹಣ್ಣಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳಿಗಿಂತ 10 times ಹೆಚ್ಚಿಗೆ ಇದೆ. ಆದ್ರೆ ಅದನ್ನ ಜನ ಬಳಕೆ ಮಾಡಲ್ಲ ಅಲ್ವಾ? ಅದಕ್ಕೆ ಪೇರ್ಲಣ್ಣು ಅದು ಬಡವ್ರ ಹಣ್ಣು ಅಂತ ಹೇಳ್ತಾರೆ. ಅದು ಎಷ್ಟೋ ಸ್ವಲ್ಪ ನೀವು ಕೆಲವೆಲ್ಲ ಆರ್ಚರ್ಡ್ ನೋಡ ಫೋಟೋಗಳನ್ನು ನೋಡ್ಬೋದು. ಆ ಹಣ್ಣಿಗೆ ಏನಪ್ಪ ಅಂತಂದ್ರೆ, ನೀವು ಆ ಗಿಡ ಹಾಕಿ ಹಂಗ ಬಿಟ್ರೆ ಅದು ಕಾಯಿ ಬಿಡದೇ ಇಲ್ಲ, ನೀ ಸುಮ್ ಕಟ್ ಮಾಡ್ತಾನೆ ಇರ್ಬೇಕು. ವರ್ಷದಾಗೆ 3 ಸಲ ಕಟ್ ಮಾಡ್ಬೇಕು, ಹಂತವಾಗಿ. ಫಸ್ಟ್ ಇಯರ್ ಬುಡ ಕಟ್ ಮಾಡ್ತೀರಿ, ಜಿಗಿತೈತೆ. ಇನ್ನೊಂದು 3 ತಿಂಗಳು ಬಿಟ್ಟು ಒಂದ್ 2 ಅಡಿ ಬಿಟ್ಟು ಮತ್ತೆ ಕಟ್ ಮಾಡ್ಬೇಕು, ಮತ್ತೆ ಇನ್ನೊಂದು 3 ತಿಂಗಳು ಬಿಟ್ಟು 2 ಅಡಿ ಬಿಟ್ಟು ಮತ್ತೆ ಕಟ್ ಮಾಡ್ಬೇಕು. ಹಿಂಗಾಗಿ ಆ ಫ್ಲವರಿಂಗ್ ಹೆಚ್ಚಿಗೆ ಆಗ್ತವೆ. ಸೊ ಮ್ಯಾಕ್ಸಿಮಮ್ ಇಳುವರಿ ಪಡಿಬಹುದು ಅಂದ್ರೆ, ಹಾಗೆ 1 ವರ್ಷದಿಂದ 2 ವರ್ಷದಲ್ಲೇ ಇಳುವರಿ ಪಡಿಬಹುದು. ಹೆಂಗ್ ಪಡಿಬಹುದು ಅಂದ್ರೆ, ಪ್ರೂನಿಂಗ್ ಕಟಾವು ಮಾಡೋದ್ರಿಂದ ಪಡಿಬಹುದು. ನೀವು ನೋಡಿ, ಆ ಪ್ಲಾಂಟ್ಸ್ ಕಟ್ ಮಾದ್ರೆ ಚಿಗಿತಿದೆ, ನೀವು ಹಂಗ ಇಟ್ರೆ ಚಿಗಿಯೋದು ಇಲ್ಲ, ಹಂಗ ಬಿಟ್ರೆ ಹಣ್ಣು ಬಿಡುವುದಿಲ್ಲ. ಯಾಕೆ ಗೊತ್ತಾವು, ಅವು ಕರೆಂಟ್ ಸೀಸನ್ ಅಂತಾರೆ. ಅವು ಗಾಳಿ ಬೇಕು, ಬಿಸಿಲು ಬೇಕು, ಬೆಳಕು ಬೇಕು, ಆ ಒಂದು ನಿಟ್ಟಿನಲ್ಲಿ ಇದ್ರೆ ಮಾತ್ರ ಹೂ ಬಿಡ್ತದೆ. ಹಳೆ ರಂಬೆ ಕೊಂಬೆಗಳಲ್ಲಿ ಹೂ ಬಿಡೋದೇ ಇಲ್ಲ. ಅದಕ್ಕೋಸ್ಕರ ಹೊಸ ಚಿಗುರಿನಲ್ಲಿ ಹೂ ಬಿಡ್ತವೆ. ಅದಕ್ಕೋಸ್ಕರ ಪ್ರೂನಿಂಗ್ ಅಂತಾರೆ, ಅದು ಕಟಾವ್ ಅಂತಾರೆ, ಮಾಡ್ತಾನೇ ಇರಬೇಕು. ಸೊ ಈ ಒಂದು ನಿಟ್ಟಿನಲ್ಲಿ ಆ ಪೇರಲ ಹಣ್ಣಿನ ಒಂದು ಪ್ರೊಡಕ್ಷನ್ ನಮ್ಮ ಕರ್ನಾಟಕದಲ್ಲಿ ಈಗ ಕ್ಷೀಣವಾಗ್ತಾ ಇದೆ. ಚಿತ್ರದುರ್ಗ ಏರಿಯಾ ಒಣ ಪ್ರದೇಶದಲ್ಲಿ ಅದನ್ನು ಬೆಳೀತಾ ಇದ್ದಾರೆ. ಪೇರಲ ಹಣ್ಣು ಬಳಕೆ ಮಾಡೋದ್ರಿಂದ ಮನುಷ್ಯ ಆರೋಗ್ಯವಾಗಿರಬಲ್ಲ ಕಂಪೇರ್ ಟು ಆಪಲ್ ಫ್ರೂಟ್ಸ್. ಸರ್, ಇನ್ನೂ ಒಂದು ಹಣ್ಣು ಬಗ್ಗೆ, ಹಲಸು ನಮ್ಮಲ್ಲಿ ಸ್ವಲ್ಪ ಕಡಿಮೆ ಆದರೆ ಮಲೆನಾಡ್ ಏರಿಯಾದಲ್ಲಿ ಸಾಕಷ್ಟು ಕಾಣ್ತೀವಿ. ಇದರ ಬಳಕೆ ಹೇಗೆ, ಎಷ್ಟು ಉಪಯೋಗ ಇದು, ಇದ್ರ ಬಗ್ಗೆ ಹೇಳಿ ಸರ್. ಸರ್, ಈಗ ಇನ್ನೊಂದು ಹೇಳ್ತೀನಿ. ಈಗ ನಮ್ಮ ಜನ ಹಣ್ಣುಗಳನ್ನು ಯಾಕೆ ಕಡಿಮೆ ಮಾಡಿದ್ರು ಅಂತಂದರೆ, ಈಗ ಮಂಕಿ ಮೈನಸ್ ಅಂತೀವಿ, ಮಂಕಿ ಮೈನಸ್ ಅಂದರೆ ಮಂಕಿ ಹಾಳು ಮಾಡೋದು, ಕೋತಿಗಳು. ಈಗ ಏನಾಗಿದೆ ಅಂದರೆ ಕಾಡುಗಳಲ್ಲಿ ಏರಿಯಾ ಕಡಿಮೆ ಆಗ್ತದೆ, ಎಲ್ಲ ಮಂಕಿಗಳು ಕಾಡಿಂದ ನಾಡಿಗೆ ಬಂದು ಸೇರ್ಕೊಂತವು. ಎಲ್ಲ ಮನೆ ಮುಂದೆ ಒಂದು ಮರ ಆಗಿರ್ಬೋದು, ಅಥವಾ ಹೊಲ ಆಗಿರ್ಬೋದು, ಈಗ ನೋಡಿ ತೆಂಗನೂ ಬಿಡಲ್ಲ ಅವು. ಹಿಂಗಾಗಿ ನೀವು ಏನು ಹಾಕಿದ್ರು ಕೋತಿಗಳ ಕಡೆಯಿಂದ ಈ ಮಂಗಗಳ ಕಡೆಯಿಂದ ಯಾವುದೇ ಬೆಳೆ ಬೆಳೆಯಲಿಕ್ಕೆ ರೈತ ಇಷ್ಟಪಡಲ್ಲ. ಹಿಂಗಾಗಿ ಆ ಮರದಾಗ ಎಲ್ಲಿದ್ರೂ ಬಿಡೋದಿಲ್ಲ. ಅಂಥದ್ದು ಇಲ್ಲಿ ಹಲಸನ್ನ ನಾವು ಯಾಕಪ್ಪ ಕಡಿಮೆ ಬೆಳೀತಂದ್ರೆ, ಅದು ಹೂ ಹೊಡಿತಾ ಇರ್ತದೆ, ಇನ್ನು ಕಾಯಿ ಹಾಕ್ತಾ ಇರ್ತದೆ, ಅಲ್ಲ ಮಂಗ ಹೋಗಿ ಕಿತ್ಕೊಂಡು ತಿಂದೇ ಬಿಡ್ತದೆ. ಯಾಕಂದ್ರೆ ಅದು ಕಣ್ಣಿಗೆ ಕಾಣ್ತಿರ್ತದೆ, ಮರದ ಬುಡಕ ಇರ್ತದೆ. ಕೆಲವು ಹಣ್ಣುಗಳು ಮರದ ತುದಿಗೆ ಹಣ್ಣು ಬಿಟ್ರೆ ಈ ಹಲಸು ಬುಡಕ್ಕೆ ಬಿಡ್ತದೆ. ಅದಕ್ಕೆ ಹಿಂಗಾಗಿ ಆಮೇಲೆ ಇನ್ನೊಂದೇನಂದ್ರೆ, ಈ ವಿತ್ ಪ್ರೊಟೆಕ್ಷನ್ ಅಂದ್ರೆ ವಾಚಿಂಗ್ ಇಟ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿ ಅದೆಲ್ಲ ಮಾಡಿದ್ರೆ ಒಂದು ಹಲಸು 100,000 ರೂಪಾಯಿ ಆದಾಯನ ತೆಗೆದಾರ. ಅದ್ರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಈಗ ಯಾರು ಡೈರೆಕ್ಟ್ ತಿನ್ನಕ್ ಯೂಸ್ ಮಾಡಲ್ರಿ, ಅವೆಲ್ಲ ಇದು ಮಾಡ್ತಾರೆ, ಜ್ಯೂಸ್ ಮಾಡ್ತಾರೆ, ರೆಡಿ ಟು ಯೂಸ್, ಎಲ್ಲ ತಂಪಾದ ಪಾನಿಗಳು ಕಂಪ್ನಿ ಕಳಿಸ್ತಾರೆ, ವ್ಯಾಲ್ಯೂ ಅಡಿಷನ್ ಅಂತಾರೆ. ಅದಕ್ಕೆಲ್ಲ ಹಾಕಿ ಒಂದು ತಂಪಾದ ಸೃಷ್ಟಿ ಏನೋ ಒಂದು ಅಡಿಷನ್ ಮಾಡಿ ಅದನ್ನ ಕುಡಿಲಿಕ್ಕೆ ಜ್ಯೂಸ್ ಮಾಡಿ ಮಾಡ್ತಾ ಇದ್ದಾರೆ. ಈ ಕೋಲಾರ ಬೆಂಗಳೂರು ಕಡೆ ಎಲ್ಲ ಹಲಸು ಬೆಳೀತಾ ಇದ್ದಾರೆ, ಇತ್ತಾಗೆಲ್ಲ ಕಡಿಮೆ. ಯಾರು ಅಂತ ಗಮನ ಹರಿಸ್ತಾ ಇಲ್ಲ. ಬಟ್ ಹೇಳಿದ ಪ್ರಕಾರ ಎಲ್ಲ ಹಣ್ಣುಗಳಲ್ಲಿ ಪೋಷಕಾಂಶಗಳು, ಲಘು ಪೋಷಕಾಂಶಗಳು ಇರ್ತವೆ, ಪೋಷಕಾಂಶಗಳು ಇರ್ತವೆ, ನ್ಯೂಟ್ರಿಯೆಂಟ್ಸ್, ಪ್ರೋಟೀನ್ ಎಲ್ಲ ಇರ್ತವೆ. ಎಲ್ಲ ಹಣ್ಣುಗಳನ್ನು ನಾವು ಅಟ್ಲೀಸ್ಟ್ ವಾರಕ್ಕೆ, ದಿನ 150 ಗ್ರಾಮ್ ತಿನ್ನಕ್ಕಾಗಲ್ಲ, ಆದ್ರೆ ವಾರಕ್ಕೆ 150 ಗ್ರಾಮ್ ತಿನ್ಬೇಕು. ಅಷ್ಟು ಮಾತ್ರ ನಾವು ಕಾಪಾಡ್ಕೊಂಡು ಮಾಡ್ಕೊಂಡ್ರೆ ನಾವು ಆರೋಗ್ಯವಾಗಿರಬಲ್ವಿ. ನೀವು ನೋಡ್ರಿ, ಬರೀ ಊಟ ಮಾಡ್ತಾರೆ ರೈತರು, ನಮ್ಮ ಕೆಲಸ ಮಾಡ್ತಾರೆ ಹೊಲದಲ್ಲಿ, ಊಟ ಮಾಡ್ತಾರೆ, ಹಣ್ಣು ತಿನ್ನಲ್ಲ. ಈಗ ಮನುಷ್ಯನಿಗೆ ಎಲ್ಲದೂ ಬೇಕು, ಪ್ಲಾಂಟ್ಸಿಗೆ 16 ಪೋಷಕಾಂಶಗಳು ಬೇಕು. ಹಾಗೆ ಮನುಷ್ಯನಿಗೆ ಎಲ್ಲ ಪೋಷಕಾಂಶಗಳು ಒಂದೇ ಊಟದಲ್ಲಿ ಸಿಗಲ್ಲ, ಕೆಲವು ಹಣ್ಣಿನಲ್ಲಿ ಸಿಗ್ತವೆ, ಕೆಲವು ಎಲೆಯಲ್ಲಿ ಸಿಗ್ತವೆ, ತರಕಾರಿಯಲ್ಲಿ ಸಿಗ್ತವೆ. ಹಿಂಗಾಗಿ ಹಣ್ಣುಗಳು ಬೆಳ್ಕೊಳ್ರಿ, ನೀವು ಹಾಕಿದ್ರೆ ನಿಮ್ಮ ಮಕ್ಕಳ ಮುಂದೆ ಮರಿ ತಿನ್ಬೋದು. ಆ ಹಣ್ಣುಗಳನ್ನು ಹಾಕೋದ್ರೆ ಅಂತಂದ್ರೆ ನಮ್ಮ ಆರೋಗ್ಯ ಕಾಪಾಡ್ಕೊಳ್ತೀವಿ, ನಮ್ಮ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡ್ತೀವಿ. ನಿನ್ನ ಮರ ಎತ್ತಂದ್ರೆ ಯಾರು ಬಂದು ನೋಡ್ತಾರೆ, ನಿನ್ನ ಗುರುತಿಸ್ತಾರೆ. ಹಿಂಗಾಗಿ ಈ ಎಲ್ಲ ಹಣ್ಣು ಬೆಳೆಗಳನ್ನ ತಾವು ಮಾಡ್ಕೋಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ತಾವು ಹಣ್ಣಿನ ಬಗ್ಗೆ ಆಗಿರ್ಬೋದು ಅಥವಾ ತೋಟಗಾರಿಕೆ ಬೆಳೆಗಳ ಬಗ್ಗೆ ಏನಕ್ಕಾಗಿರ್ಬೋದು, ನೀವು ಏನಾದ್ರು ಸಮಸ್ಯೆ ಇದ್ರೆ ಕೃಷಿ ಸಮುದಾಯ ಕತ್ತಲಗೇರಿಯಲ್ಲಿ ನಾವು ಅಲ್ಲೇ ಇರ್ತೇವೆ, ತಾವುಗಳು ಬಂದು ನನ್ನ ಭೇಟಿ ಆಗ್ಬೋದು, ನನ್ನ ಪ್ಲಾಟ್ ವಿಸಿಟ್ ಕೂಡ ಮಾಡ್ತೀವಿ. ಜೊತೆಗೆ ನಿಮಗೆ ಬರೋಕ್ಕಾಗಲಿಲ್ಲ ಅಂದರೆ ನೀವು ನನಗೆ ಫೋನ್ ಮುಖಾಂತರ ನೀವು ನನ್ನ ಸಂಪರ್ಕಿಸ್ಬೋದು, ನಾನು ಯಾವಾಗಾದ್ರೂ ಫೋನ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ, ಉತ್ತರ ಕೊಡ್ತೀನಿ. ಸೊ ನನ್ನ ನಂಬರು 94 81 40 66 ಆಗಿರುತ್ತದೆ. ತುಂಬಾ ಧನ್ಯವಾದ ಸರ್. ಯಾವ ಹಣ್ಣು ಎಷ್ಟು ಪ್ರಾಮುಖ್ಯ ಮತ್ತು ಯಾವ ಹಣ್ಣಿನಲ್ಲಿ ಏನು ವಿಶೇಷತೆ ಇದೆ, ಯಾವ ಹಣ್ಣುಗಳನ್ನು ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸ್ಕೊಟ್ರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಹಣ್ಣುಗಳ ಬಳಕೆಯ ಸರಿಯಾದ ಕ್ರಮಗಳ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ನಾಗರಾಜ ಕುಸುಗುರು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಬಹು ರಮಾ ಬಿಟಿಯಾ ಕಿ ಶಾದಿ ಕೆ ಲಿಯೆ ಸೋನಾ ಬಹುತ್ ಸೂಟ್ ಸಮಜ್ ಕರ್ ಲೇನಾ ಕಹೀ ಕೋಯಿ ಠಗ್ ನಾ ಲೇ. ಅಮ್ಮಾ ವೋ ಜಮಾನೇ ಗಯೇ, ಅಬ್ ಗ್ರಾಹಕ್ ಕೋ ಕೋಯಿ ಠಗ್ ನಹೀ ಸಕ್ತಾ. ಅಚ್ಛಾ, ಅಬ್ ಸ್ವರ್ಣ ಆಭೂಷಣೋ ಪರ್ ಹಾಲ್ಮಾರ್ಕ್ ಕಾ ನಿಶಾನ್ ಅನಿವಾರ್ಯ ಹೈ, ಇಸ್ಸೇ ಗ್ರಾಹಕೋ ಕೋ ಕೋಯಿ ಶಂಕಾ ನಹೀ ರಹತೀ ಔರ್ ಸೋನಾ ತೋ ಶುದ್ಧ ಮಿಲ್ತಾ ಹೀ ಹೈ. ಜೀ ಹಾಂ, ಹಮೇಶಾ ಹಾಲ್ಮಾರ್ಕ್ ಕೆ 3 ನಿಶಾನ್, BIS ಕಾ ಲೋಗೋ, ಸೋನೇ ಕಿ ಶುದ್ಧತಾ ಕ್ಯಾರೆಟ್ ಮೇ ಔರ್ 6 ಡಿಜಿಟ್ ಆಲ್ಫಾ ನ್ಯೂಮೆರಿಕ್ HUID ಕೋಡ್ ದೇಖ್ ಕರ್ ಹೀ ಖರೀದಾರಿ ಕರೇ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ಇದೀಗ ಕೇಳೋಣ ಅಡಿಕೆ ಕೃಷಿ ಹಾಗೂ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕು ಮಲ್ಲಾಪುರ ಗ್ರಾಮದ ಕೃಷಿಕ ಎನ್ ನಾರಪ್ಪ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಿತ್ರದುರ್ಗ ತಾಲೂಕು ಮಲ್ಲಾಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಎನ್ ನಾರಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೃಷಿ ಹಾಗೂ ಹೈನುಗಾರಿಕೆಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದರೆ. ನಾರಪ್ಪರ, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನಮಸ್ಕಾರ. ನಾರಪ್ಪರ, ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ನಾವು ಸುಮಾರು ವರ್ಷದಿಂದ ಮಾಡ್ತೇವೆ ಸರ್. ನಮ್ಮ ತಂದೆ ಕಾಲದಿಂದ ಮಾಡ್ತಿದ್ದೇವೆ ನಾವು. ಯಾಕೆ ಈ ಕೃಷಿ ಬದುಕಿ ಬರ್ಬೇಕನ್ನಿಸ್ತು? ಕೃಷಿ ಬದುಕು ಮತ್ತೆ ಇನ್ನೇನು ಮಾಡೋದು ಸರ್, ಓದಂತೂ ಇಲ್ಲ, ಕೃಷಿ ಬದುಕೇ ಮಾಡ್ತೀನಿ ಬಂದಿದ್ದೀವಿ. ವಿದ್ಯಾಭ್ಯಾಸ ಮಾಡಲಿಲ್ಲ? ವಿದ್ಯಾಭ್ಯಾಸನ ನಾವು ಒಂದು 7ನೇ ಕ್ಲಾಸ್ ವರೆಗೂ ಮಾಡಿದ್ವಿ ಸರ್ ಅಷ್ಟನ್ನೇ. ಅದರಿಂದ ಮುಂದ್ಗಡೆ ಮುಂದುವರ್ಸಕ್ ಆಗ್ಲಿಲ್ಲ. ಈ ಕೂಲರ್ ಸಮಸ್ಯೆ ಅಂದಾಗ ಮನೆಗೆ ಎಲ್ಲಾರು ಬಿಡಪ್ಪ ಏನೇನು ಜಮೀನು ಮಾಡ್ಕೊಂಡು ಹೋಗೋಣ ಅಂತಂತೇಳಿ ಬಿಡಿಸ್ಬಿಟ್ರು. ಅವನಿಂದ ಜಮೀನು ಮಾಡ್ಕೊಂತಾನೆ ಬಂದಿದ್ವಿ ನಾವು. ಕೃಷಿ ಲಾಭದಾಯಕ ಅನ್ಸುತ್ತ? ಕೃಷಿ ಏನು ಲಾಭದಾಯಕ ಏನು ಅನ್ಸಲ್ಲ ಸರ್. ಈ ಮಿಶ್ರ ಬೆಳೆಯಿಂದ ಏನು ಲಾಭದಾಯಕ ಅಲ್ಲ. ಹಂಗಾಗಿ ನಾವು ಇಷ್ಟು ಮಿಶ್ರ ಬೆಳೆ ಬೆಳೆದು ಆಮೇಲೆ ಸ್ವಲ್ಪ ದಿನ ಬಿಟ್ಟು ಅಡಿಕೆ ಹಾಕಿದ್ವಿ. ಈ ಅಡಿಕೆ ಅಂದರೆ ಒಂದು 5 ವರ್ಷ ಸಾಕಿದ್ರೆ ಸುಮಾರು ಒಂದು 20-30 ವರ್ಷ ನಮ್ಮ ಮನಸ್ಸು ಆರಾಮಾಗಿ ನೋಡ್ಕೋಬೋದು ಅಂತಂತೇಳಿ ಅದ್ರ ಜೊತೆ ಮತ್ತೆ ಹೈನುಗಾರಿಕೆನೂ ಮಾಡ್ಕೊಂಡಿದ್ದೀವಿ. ಜಮೀನು ಎಷ್ಟು ಎಕರೆ ಸರ್? ನಮ್ಮ 1 ಎಕರೆ ಇದೆ. 1 ಎಕರೆ. 1 ಎಕರೆಯಲ್ಲಿ ಏನೇನು ಬೆಳೆ? 1 ಎಕರೆ ಪೂರ ಅಡಿಕೆ ಮಾಡಿದ್ವಿ. ಬೇರೆ ಜಮೀನು ಕಾಂಟ್ರಾಕ್ಟ್ ಮಾಡ್ಕೊಂಡು ಅದರಲ್ಲಿ ಪತ್ರೆ ಮತ್ತೆ ದನಗಳಿಗೆ ನೇಪಿಯರು ಅದನ್ನೆಲ್ಲ ಹಾಕೊಂಡಿದ್ವಿ. ಹುಲ್ ಬೆಳ್ಕೊಂಡು ಹಾಕಿ ಅದಕ್ಕೆ ಮಾಡ್ಕೊಂಡಿದ್ವಿ. ಅಡಿಕೆ ಎಲ್ಲ ನಿಮ್ ತಂತ್ರ ಬೆಳೆಸಿದ್ದು ನೀವು? ನಾವು ಬಂದ್ಮೇಲೆ ಮಾಡಿರೋದು ಸರ್. ನಾವು ಬಂದ್ಮೇಲೆ ಮಾಡಿರೋದು. ಈಗ ಸಾಕಷ್ಟು ಜನ ಈರುಳ್ಳಿ ಟೊಮೆಟೊ ಈ ತರ ಎಲ್ಲ ಬೆಳೆಗಳು ಬೆಳಿತಾರೆ, ಅಲ್ಪಾವಧಿ ಬೆಳೆಗಳು. ಅಂತದ್ರಲ್ಲಿ ನೀವು ಅಡಿಕೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು ಸರ್? ಈರುಳ್ಳಿ ಬೇರೆ ಒಂಥರ ಲಾಟ್ರಿ ಇದ್ದಂಗೆ ಸರ್. ಅದು ಯಾವಾಗ ಬೇಕಾದ್ರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು. ಇದು ಅಡಿಕೆ ಹಂಗಲ್ಲ, ಒಂದು ಆವರೇಜ್ ರೇಂಜ್ ಸಿಕ್ಕೇ ಸಿಗುತ್ತೆ ಅಂತೇಳಿ ನಾವು ಅಡಿಕೆದು ಆಯ್ಕೆ ಮಾಡ್ಕೊಂಡ್ವಿ ನಾವು. ಆಮೇಲೆ ಕೂಲರ್ ಪ್ರಾಬ್ಲಮ್, ಜನಗಳನ್ನ ತಂದು ಕೆಲಸ ಮಾಡಿಸಿ ಮತ್ತೆ ಅವ್ರನ್ನ ಬಿಡೋದು ಮಾಡೋದು ತುಂಬಾನೇ ಖರ್ಚು ಜಾಸ್ತಿ. ಹಂಗಾಗಿ ಖರ್ಚು ಕಮ್ಮಿ ಲಾಭ ಜಾಸ್ತಿ ಅಂತೇಳಿ ಅಡಿಕೆ ಮಾಡ್ಕೊಂಡ್ವಿ ನಾವು. ಅಡಿಕೆ ಎಲ್ಲ ಬೆಳೆ ಬರ್ತಾ ಇದೆಯಾ? ಬೆಳೆ ಬರ್ತಿದೆ ಸರ್. ಅಡಿಕೆ ಅದನ್ನೆಲ್ಲ ನೀವೇ ಸುಲಿಸಿ ಬೇಯಿಸಿ ಮಾರಾಟ ಮಾಡ್ತಾ? ಇಲ್ಲ ಸರ್, ಈಗ ಬೇರೆಯವರಿಗೆ ಕೇಣಿ ಅಂತಂದೇಳಿ ಕೊಡ್ತಿದ್ದೀವಿ. ಈಗ ನಮ್ಮಲ್ಲಿ ಜಾಗ ಕಮ್ಮಿ ಮತ್ತೆ ಮಳೆ ಜಾಸ್ತಿ ಆದ್ರೆ ಅದನ್ನ ನೋಡ್ಕೊಳಕ್ ಕೂಲರ್ ಸಿಗಲ್ಲ. ಹಂಗಾಗಿ ಬೇರೆ ನಾವು 1 ಕ್ವಿಂಟಲ್ ಹಸೆಕಾಯಿಗೆ 13-14 ಕೆಜಿ ಒಣಾಡಿಕೆಗೆ ಕೊಡ್ತಾ ಇದೀವಿ ನಾವು. ಕೆಲವರು ಹಸೆಕಾಯಿನ ಮಾರಾಟ ಮಾಡ್ತಾರೆ? ಹಸೆಕಾಯಿ ಇಲ್ಲ ಸರ್. ಈಗ ಒಣಾಡಿಕೆ ನಮ್ಮ ಹತ್ರ ಬಂತಪ್ಪ ಅಂದ್ರೆ ನಮ್ಮ ರೇಟ್ ಯಾವಾಗ ಅನ್ಸುತ್ತೋ ಅವಾಗ ಮಾರ್ಕೋಬಹುದು. ಈಗ ಹಸೆಕಾಯಿ ಹಂಗಲ್ಲ, ಅವತ್ತಿನ ರೇಟ್ ಏನಿರುತ್ತೋ ಅವತ್ತಿನ ರೇಟಿಗೆ ಕೊಡ್ಬೇಕಾಗುತ್ತೆ, ಅದು ಇಡಕ್ ಬರಲ್ಲ. ಈ ಒಣಾಡಿಕೆ ಆದ್ರೆ ನಾವು ಎಷ್ಟೇ ಬೇಕಾದ್ರೂ ಇಟ್ಕೋ, ಮಿನಿಮಮ್ 2 ವರ್ಷದ ತನಕನೂ ಇಟ್ಕೋಬಹುದು ನಾವು. ಹಂಗಾಗಿ ಒಣಾಡಿಕೆಗೆ ಜಾಸ್ತಿ ಇದು ಮಾಡ್ತಾರೆ. ಈ ಅಡಿಕೆ ಲಾಭದಾಯಕ ಅಂತಂದ್ರೆ ಈ ಅಡಿಕೆ ಒಳಗಡೆ ಅಂತರ ಬೆಳೆಯಾಗಿ ಈ ವಿಳ್ಯದೆಲೆ, ಕಾಳುಮೆಣಸು ಇಂತ ಬೆಳೆಗಳು ಬೆಳಿತಾರೆ, ನೀವೇನು ಬೆಳಿತಾ ಇದ್ದೀರಿ? ಆ ತರ ಬೆಳೆ ಯಾವ್ದು ಬೆಳಿತಿಲ್ಲ ಸರ್, ಬರೀ ಅಡಿಕೆ ಒಂದೇ ಮಾಡಿದ್ವಿ. ಈಗ ಅಡಿಕೆ ಬೆಳೆಗೆ 1 ಎಕರೆಗೆ ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ, ನಿಮ್ಗೆ ಎಷ್ಟು ಆದಾಯ ಬರುತ್ತೆ ಸರ್? ಮಿನಿಮಮ್ ಅಂದ್ರೆ ಅಮ್ಮ ಅಂದ್ರೆ 1 ಲಕ್ಷ ಖರ್ಚು ಮಾಡಬಹುದು ನಾವು ಅದರಲ್ಲಿ. ಒಂದು 4-5 ಲಕ್ಷ ರೂಪಾಯಿ ಅಂತೂ ಆದಾಯ ಇರುತ್ತೆ ಅದರಲ್ಲಿ. ಅಂದ್ರೆ ವರ್ಷ ಮೇಲ್ಗೊಬ್ಬರ ಅದನ್ನೆಲ್ಲ ಕೊಡ್ತಾ? ಹೌದು ಕೊಡ್ತೇವೆ, ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ ಮತ್ತೆ ಈ ಕೋಳಿ ಗೊಬ್ಬರ ಹಾಕ್ತಿರ್ತೀವಿ. ರಾಸಾಯನಿಕ ಗೊಬ್ಬರ ಯಾವತ್ತು ಹಾಕಿಲ್ಲ, ಬೇರೆ ಎಲ್ಲ ಹಾಕಿರ್ಬೋದು, ನಾನು ಇವತ್ತುವರೆಗೂ ಯಾವ್ದು ರಾಸಾಯನಿಕ ಗೊಬ್ಬರ ಹಾಕಿಲ್ಲ ನಾನು. ಎಲ್ಲ ದನಿನ ಗೊಬ್ಬರ ಕೋಳಿ ಗೊಬ್ಬರ ಇಷ್ಟು ಬಿಟ್ಟರೆ ಇನ್ನೇನು ಹಾಕಿಲ್ಲ. ಎಲ್ಲ ಚೆನ್ನಾಗಿ ಇಳುವರಿ ಬರ್ತೈತೆ ನಮಗೆ. ಈ ಅಡಿಕೆ ತೋಟದ ಜೊತೆಗೆ ಈ ಹೈನುಗಾರಿಕೆ ಮಾಡ್ಬೇಕು ಅಂತ ಯಾಕೆ ಆಸಕ್ತಿ ಬಂತು ಸರ್? ಇದು ಬಂದ್ಬಿಟ್ಟು ಡೈಲಿ ದುಡಿಮೆ ಅದು ಒಂದು. ಆಮೇಲೆ ತೋಟಕ್ಕೆ ಗೊಬ್ಬರ ಆಗುತ್ತೆ, ಇದರಿಂದ ಹೈನುಗಾರಿಕೆ ಮಾಡ್ಕೋಬೇಕು. ಮನೆ ವರ್ಷಕ್ಕೊಂದ್ಸರಿ ಅದ್ರಲ್ಲಿ ಕೆಲಸ ಇರೋದು, ಏನು ಭಾಳ ಕೆಲಸನೂ ಇರಲ್ಲ. ಇದಾದ್ರೆ ಒಂದು 2-3 ಗಂಟೆ ಕೆಲಸ ಮಾಡ್ಕೊಂಡು ಬೇರೆ ಕೆಲಸ ತೋಟ ನೋಡ್ಕೋಬಹುದು. ಹಂಗಾಗಿ ಇದನ್ನು ಇದು ಆಯ್ಕೆ ಮಾಡ್ಕೊಂಡ್ವಿ. ಹೈನುಗಾರಿಕೆ ಎಷ್ಟು ವರ್ಷದಿಂದ ಮಾಡ್ತಾ? ಹೈನುಗಾರಿಕೆ ಸುಮಾರು ನಾವಲ್ಲಿಂದ 25-30 ವರ್ಷದಿಂದ ಮಾಡ್ತಿದ್ವಿ ಸರ್. ನಾವು ಅಪ್ಪಾಜರು ಮಾಡ್ತಾ, ಅಪ್ಪಾಜರು ಮುಂಚೆ ಎಲ್ಲ ಎಮ್ಮೆ ಇದ್ವಿ ಸರ್. ಈಗ ಬಂದ್ಬಿಟ್ಟು ಈಗ ಮಿಶ್ರ ತಳಿ ಆಕಳುಗಳೆಲ್ಲ ಸಾಕಿದ್ವಿ ನಾವು. ಎಮ್ಮೆ ಸಾಕಾಣಿಕೆ ಮಾಡೋದು ಅನುಕೂಲ ಅಂದ್ರೆ ಈ ಹಸು ಸಾಕಾಣಿಕೆ ಮಾಡೋದು ಅನುಕೂಲ? ಒಂದ್ ಕಡೆ ನೋಡ್ಕೆ ಅಂದ್ರೆ ಹಸು ಸಾಕಾಣಿಕೆ ಮಾಡೋದೇ ಅನುಕೂಲ. ಯಾಕಪ್ಪ ಅಂದ್ರೆ ಎಮ್ಮೆ ಹೊರಗಡೆ ಗೋಮಾಳುಗಳಿಲ್ಲ ಮೇಯಿಸ್ಲಿಕ್ಕೆ, ಮೇಲೆಗೆ ಹಾಲಿನ ಇಳುವರಿ ಇಲ್ಲ. ಹಂಗಾಗ್ಬಿಟ್ಟು ಇವು ಅಂದ್ರೆ ಮನೇಲಿ ಕಟ್ಟಿದ್ರು ಮೇಯಿಸ್ಬೋದು, ಹೊರಗಡೆ ಹೊಡ್ಕೊಂಡು ಹೋದ್ರೂ ಮೇಯಿಸ್ಬೋದು, ಹಾಲಿನ ಇಳುವರಿ ಇದೆ. ಹಂಗಾಗಿ ಮೇಂಟೈನ್ ಆಗುತ್ತೆ ಸರ್. ಇದು ಎಮ್ಮೆಲ್ಲೂ ಈಗೆಲ್ಲ ಸಾಕಷ್ಟು ಒಳ್ಳೊಳ್ಳೆ ತಳಿಗಳು ಬಂದಿದೆ, ಮಿಶ್ರ ತಳಿಗಳು. ಹೌದು ಬಂದಿದೆ, ಒಳ್ಳೆ ಹಾಲು ಕೊಡ್ತಾ ಅಂತ ಕೊಡ್ತಾ ಇದೆ. ಅಂದ್ರೆ ಆ ದೇಶದಲ್ಲಿ ಕೊಡ್ತಕ್ಕಂಥ ಹಾಲುಗಳು ನಮ್ಮ ಕಡೆ ಬರೋದಿಲ್ಲ ಸರ್. ಬರಲ್ಲ. ಅಲ್ಲಿ ಏನಾದ್ರೂ ಅಲ್ಲಿ 10 ಲೀಟರ್ ಬರುತ್ತೆ ಅಂದ್ರೆ ಇಲ್ಲಿ ಕಮ್ಮಿ ಬರದೆ 3-4-5 ಲೀಟರ್ ಬರುತ್ತೆ. ನಮ್ಮ ನಾಡಾವಳಿ ಎಮ್ಮೆ ಎಷ್ಟು ಬರ್ತಾವೋ ಅಷ್ಟು ಬರ್ತಾವೆ ಸರ್. ಈಗ ಹಸುಗಳಂದ್ರೆ ನಾಟಿ ಹಸು ಸಾಕಾಣಿಕೆ ಮಾಡಿದ್ರೆ ಮಿಶ್ರ ತಳಿ ಹಸು? ಇಲ್ಲ ಸರ್, ಮಿಶ್ರ ತಳಿ ಹಸು ಸಾಕಾಣಿಕೆ ಮಾಡಿದ್ವಿ. ಈ ನಾಟಿ ಹಸು ಸಾಕಾಣಿಕೆ ಮಾಡೋದು ಲಾಭದಾಯಕ ಅಂದ್ರೆ ಮಿಶ್ರ ತಳಿ ಹಸುಗಳು ಸಾಕಾಣಿಕೆ ಮಾಡೋದು ಲಾಭದಾಯಕ? ಮಿಶ್ರ ತಳಿ ಮಾಡೋದ್ರಿಂದ ಲಾಭದಾಯಕ ಸರ್. ಅದು ನಾಟಿ ಹಸುಗಳು ಬಂದ್ಬಿಟ್ಟು ಹಾಲು ಕಮ್ಮಿ ಬರೋ, ಇಳುವರಿ ಕಮ್ಮಿ ಇರುತ್ತೆ. ಈಗ ಮಾರ್ಲಿಕ್ಕೆ ಅದೇನು ಆಗೋದಿಲ್ಲ ಏನಲ್ಲ. ಹಂಗಾಗಿ ಮಿಶ್ರ ತಳಿ ಹಸುಗಳೇ ನಮಗೆ ಒಳ್ಳೆ ಲಾಭದಾಯಕ. ಈಗ ನಾಟಿ ಹಸುಗಳಾದ್ರೆ ನಿರ್ವಹಣೆ ಮಾಡೋದೇನು ಅಷ್ಟು ಕಷ್ಟ ಇರಲ್ಲಪ್ಪ, ಮಿಶ್ರ ತಳಿ ಹಸುಗಳಾದ್ರೆ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಅಂತ? ಹೌದು, ನಾಟಿ ಹಸು ನಿರ್ವಹಣೆನು ಕಮ್ಮಿ, ಹಾಲು ಕಮ್ಮಿ ಸರ್. ಇದು ನಿರ್ವಹಣೆ ಜಾಸ್ತಿನೂ ಇರುತ್ತೆ, ಹಾಲು ಜಾಸ್ತಿ ಇರುತ್ತೆ, ಅದೇನು ಜಾಸ್ತಿ ಬರುತ್ತೆ. ಮಿಶ್ರ ತಳಿ ಅಂದ್ರೆ ಯಾವ್ಯಾವ ತಳಿ ಹಸುಗಳು ಸಾಕಾಣಿಕೆ ಮಾಡ್ತಾರೆ? ನಮ್ಮಲ್ಲಿ ಹೆಚ್ಎಫ್ ಮತ್ತೆ ಜರ್ಸಿ ಇದಾವೆ ಸರ್. ಎಷ್ಟು ಇದಾವೆ ಸರ್? ನಮ್ಮ ಹೆಚ್ಎಫ್ ಒಂದು 4 ಇದಾವೆ, ಜರ್ಸಿ ಒಂದ್ 2 ಇದಾವೆ. ಹೌದು, 6 ಹಸುಗಳು ಸಾಕಾಣಿಕೆ ಮಾಡ್ತಾರೆ. ಅದಕ್ಕೇನಾದ್ರೂ ಪ್ರತ್ಯೇಕವಾಗಿ ಒಂದ್ ಮನೆ ಏನಾದ್ರೂ ಶೆಡ್ ಈ ತರ ಮಾಡಿದ್ರೆ? ಇಲ್ಲ, ಶೆಡ್ ಇದೆ ಸರ್. ಶೆಡ್ ಇದೆ. ಈ ಹಸುಗಳು ಎಲ್ಲಿಂದ ತಗೊಂಬಂದ್ರೆ ಸರ್? ನಾವೆಲ್ಲ ಮೈಸೂರಲ್ಲಿ ತಗೊಂಬಂದಿದ್ರೆ. ಹೌದು. ಒಂದು ಹಸು ಏನ್ ರೇಟ್ ಬೀಳುತ್ತೆ ಸರ್? ಒಂದ್ ಹಸು ಈಗ ಒಂದು ಡೈಲಿ ದಿನಕ್ಕೆ 20 ಲೀಟರ್ ಹಾಲು ಕೊಡುವಂತ ಹಸು ಆಯ್ತು ಅಂತಂದ್ರೆ ಮಿನಿಮಮ್ 65-70 ಸಾವಿರ ರೂಪಾಯಿ ಒಂದ್ ಹಸು ಬರೋದಿಲ್ಲ. ಟ್ರಾನ್ಸ್ಪೋರ್ಟೇಷನ್ ಖರ್ಚು ಎಲ್ಲ ಬಿಟ್ಟು ಒಂದು 70,000 ರೂಪಾಯಿ ಸ್ಪಾಟ್ ಕ್ಯಾಶ್ ಅಲ್ಲೇ ಇರುತ್ತೆ. ಟ್ರಾನ್ಸ್ಪೋರ್ಟೇಷನ್ ಖರ್ಚು ಅದೆಲ್ಲ ಬಂತಂದ್ರೆ ಒಂದು 75-80 ಸಾವಿರ ರೂಪಾಯಿ ಒಂದು ಹಸು ರೇಟ್ ಬೀಳುತ್ತೆ ಸರ್. ಇವಾಗ ಅಂದ್ರೆ ಬೆಳಗ್ಗೆ 10 ಲೀಟರ್ ಸಾಯಂಕಾಲ 10 ಲೀಟರ್. ಹೌದು.